ಇದೀಗ ಕೇಳಿ, ಹೋಮಿಯೋಪತಿ ಕೃಷಿ ಪದ್ಧತಿಯಲ್ಲಿ ಕೃಷಿಗೆ ಯಾವ ರೀತಿಯ ಔಷಧಗಳನ್ನು ಬಳಸಬೇಕು? ಈ ವಿಷಯ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಹೋಮಿಯೋ ಕೃಷಿ ಅನ್ನುವಂತಹ ಒಂದು ಪದ್ಧತಿಯನ್ನ ಅನುಸರಿಸುವಂತಹ ಒಂದು ಸಂದರ್ಭದೊಳಗೆ ಕೃಷಿಗೆ ಯಾವ ರೀತಿಯಾದಂತಹ ಔಷಧಗಳನ್ನ ಬಳಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಜ್ಞಾನ ಬಹಳ ಅವಶ್ಯ. ಇಂಥ ಒಂದು ಜ್ಞಾನದಿಂದ ನಮ್ಮ ರೈತರು ತಮ್ಮ ಕೃಷಿ ಕಾರ್ಯಗಳನ್ನ ಸುಲಲಿತವಾಗಿ ಸುಗಮವಾಗಿ ಮಾಡಿಕೊಂಡು ಹೋಗಬಹುದು. ಅದಕ್ಕೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಕೃಷಿಯ ಚಟುವಟಿಕೆಗಳಲ್ಲಿ ಯಾವ ರೀತಿಯಾದಂತಹ ಔಷಧಗಳನ್ನ ಬಳಸಲಾಗ್ತದ, ಎಷ್ಟು ಪ್ರಮಾಣದೊಳಗೆ ಬಳಸಲಾಗ್ತದ, ಯಾವಾಗ ಯಾವಾಗ ಬಳಸಲಾಗ್ತದ, ಇಂಥ ಎಲ್ಲ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಈ ವಿಷಯವನ್ನ ತಿಳಿಸಿಕೊಳ್ಳೋದಕ್ಕೆ ಇವತ್ತ ನಮ್ಮ ಜೊತೆಗೆ ಗಿರೀಶ್ ಭದ್ರಗೊಂಡ ಅವರಿದ್ದಾರೆ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ ಸರ್. ಈಗ ನಾವು ರಾಸಾಯನಿಕ ಕೃಷಿಯನ್ನ ನೋಡಿದೇವೆ ಅಂತಂದ್ರೆ ಸಾಕಷ್ಟು ಔಷಧಗಳು ಇವತ್ತ ನಮಗೆ ಗೊತ್ತದ. ರಾಸಾಯನಿಕ ಗೊಬ್ಬರಗಳನ್ನ ಹಿಡ್ಕೊಂಡೇ ಅನೇಕ ಕೀಟಗಳಿರಬಹುದು, ರೋಗಗಳಿರಬಹುದು, ಆಮೇಲೆ ಅನೇಕ ಸಮಸ್ಯೆಗಳಿರಬಹುದು, ಸಸ್ಯ ಶಾರೀರಿಕ ಸಮಸ್ಯೆಗಳಿರಬಹುದು, ಅದರ ನಂತರ ನಮಗೆ ಇಳುವರಿ ಹೆಚ್ಚು ಮಾಡುವಂತಹ ಒಂದು ಸಂದರ್ಭದೊಳಗೆ ಹಣ್ಣಿನ ಸೈಜ್ ಹೆಚ್ಚು ಮಾಡುವಂತಹದ್ದಿರಬಹುದು, ಕಾಳಿನ ಸೈಜ್ ಹೆಚ್ಚು ಮಾಡುವಂತಹದ್ದಿರಬಹುದು, ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂತಹ ಔಷಧಗಳು, ಹಿಂಗ ಸಾಕಷ್ಟು ಔಷಧಗಳು ಇವತ್ತ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಹೋಮಿಯೋ ಕೃಷಿ ಒಳಗೆ ಸಹಿತ ನಾವು ಮಾಡುವಂತಹ ಒಂದು ಸಂದರ್ಭದೊಳಗೆ ಯಾವ ರೀತಿಯಾದಂತಹ ಔಷಧಗಳು ಯಾವಾಗ ಯಾವಾಗ ನಮ್ಮ ರೈತರು ಬಳಸಬಹುದು, ಯಾವ್ಯಾವ ಸಮಸ್ಯೆಗಳಿಗೆ ಅಥವಾ ಯಾವ್ಯಾವ ಚಟುವಟಿಕೆಗಳಿಗೆ ಬಳಸಬಹುದು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಬಹಳ ಅವಶ್ಯ ಇರುವಂತದ್ದು. ಅಂತ ಒಂದು ಮಾಹಿತಿಯನ್ನ ತಾವು ಇವತ್ತಿನ ದಿವಸ ನಮ್ಮ ರೈತರಿಗೆ ಮಾಡಿಕೊಟ್ರೆ, ಹೋಮಿಯೋ ಕೃಷಿ ಅಂತಂದ್ಕೊಳ್ಳೆ ಹೊಸ ಪದ್ಧತಿ ಇದು ತಾವು ಹೇಳುವಂತದ್ದು. ಹೋಮಿಯೋಪತಿ ಔಷಧಗಳನ್ನ ಈ ಕೃಷಿ ಒಳಗೆ ಸಸ್ಯಗಳ ಮೇಲೆ ನಾವು ಪ್ರಯೋಗ ಮಾಡ್ತಾ ಇದ್ದೀವಿ ಅಂತಂದಾಗ ಇದು ಹೆಂಗ್ ಮಾಡೋದಕ್ಕೆ ಸಾಧ್ಯ, ಹೆಂಗ್ ಮಾಡಬಹುದು? ಯಾಕಂತಂದ್ರೆ ಹೋಮಿಯೋಪತಿ ಔಷಧ ಅಂತಂದ್ಕೊಳ್ಳೆ ನಾವು ನೋಡ್ತಾ ಇದ್ದೀವಿ ಸಣ್ಣ ಬಿಳಿ ಗುಳಿಗೆಗಳು ಬರ್ತಾವ ದುಂಡನು, ಅವುಗಳನ್ನ ಏನು ನಮ್ಮ ಜನರಲ್ಲಿ ಒಂದು ಕಲ್ಪನೆ ಅದ ಅಂತಂದ್ರೆ ಅವು ಸಕ್ರಿ ಗುಳಿಗೆಗಳು ಇರ್ತಾವ, ಎಲ್ಲಾ ಗುಳಿಗೆಗಳು ಸೇಮ್ ಇರ್ತಾವಲ್ಲ, ಸೇಮ್ ಔಷಧ ಹ್ಯಾಂಗ್ ಕೊಡಕ್ ಸಾಧ್ಯ ಅನ್ನುವಂತ ಒಂದು ಭಾವನೆ ಇದ್ದೇ ಇರ್ತದ. ಆದ್ರೆ ಅದರೊಳಗೆ ಮದರ್ ಟಿಂಕ್ಚರ್ ಅನ್ನುವಂಥದ್ದು ಏನಿರ್ತದ, ಅದು ವ್ಯತ್ಯಾಸ ಆಗಿರ್ತದ. ಅದರೊಳಗೆ ಕೊಡುವಂತಹ ಒಂದು ಆಕ್ಟಿವ್ ಇನ್ಗ್ರೀಡಿಯೆಂಟ್ ಏನಿರ್ತದ ಅದು ಬೇರೆ ಇರ್ತದ. ಹಂಗಾಗಿ ಸಾಕಷ್ಟು ಔಷಧಗಳು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕೃಷಿ ಒಳಗೂ ಕೂಡ ಅದ ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ಹಂಗಾಗಿ ಈ ಸಂಪೂರ್ಣವಾಗಿ ಕೃಷಿ ಒಳಗೆ ಒಂದು ಉತ್ಪನ್ನ ತಯಾರಾಗಿ ಅದು ಮಾರ್ಕೆಟ್ಗೆ ಹೋಗುವ ತನಕ ಏನೇನು ಚಟುವಟಿಕೆಗಳು ಬರ್ತಾವ ಮತ್ತ ಏನೇನು ಸಮಸ್ಯೆಗಳು ಬರ್ತಾವ ಅವುಗಳನ್ನ ಅಡ್ರೆಸ್ ಮಾಡೋದಕ್ಕೆ ಸಾಮಾನ್ಯವಾಗಿ ಯಾವ ಔಷಧಗಳನ್ನು ನಾವು ಬಳಸಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಮಾಡಿಕೊಳ್ಳಿ. ಖಂಡಿತ ಸರ್. ಮೊದಲನೇದಾಗಿ ಕೃಷಿ ಅಂದ ತಕ್ಷಣ ಸಾಕಷ್ಟು ಸಮಸ್ಯೆಗಳಿದ್ದೇ ಇರ್ತಾವು. ಅದರಲ್ಲಿ ಈಗ ನಾವು ಹೋಮಿಯೋಪತಿ ಮೆಡಿಸಿನ್ ಅನ್ನ ಕೃಷಿಯಲ್ಲಿ ನಾವು ಹಲವಾರು ವಿಧಾನಗಳಲ್ಲಿ ಬಳಸ್ತೀವಿ. ಇವತ್ತು ಡ್ರೈ ಲ್ಯಾಂಡ್ ಆಗಿರಬಹುದು, ವೆಟ್ ಲ್ಯಾಂಡ್ ಆಗಿರಬಹುದು, ಆಮೇಲೆ ಲ್ಯಾಂಡ್ ಪ್ರಿಪರೇಷನ್ ಆಗಿರಬಹುದು, ಆಮೇಲೆ ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ಆಗಿರಬಹುದು, ಈ ತರದ್ದೆಲ್ಲ. ಆಮೇಲೆ ಈಗ ಅಗಿಗಳನ್ನ ನಾವು ಒಂದ್ ಜಾಗದಿಂದ ಒಂದ್ ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಅವಾಗ ವಾತಾವರಣ ಬದಲಾವಣೆ ಆಗಿ ಅಲ್ಲಿ ಜಲ್ದಿ ಸೆಟ್ ಆಗುದಿಲ್ಲ, ಅಲ್ಲಿ ಸದಕ್ಕೆ ಬಳಸಲಿಕ್ಕೆ ಔಷಧಿಗಳದಾವ. ಈ ಮೊದಲನೇದಾಗಿ ಲ್ಯಾಂಡ್ ಪ್ರಿಪರೇಷನ್ ಮಾಡಬೇಕಾದ್ರೆ ನಾವೇನ್ ಮಾಡ್ತೀವಿ, ನೇಗ್ಲಿ ಹೊಡಿತೀವಿ ಬೇಸಿಗೆ ಟೈಮಲ್ಲಿ. ನೇಗ್ಲಿ ಹೊಡಿ ಸಂದರ್ಭದಲ್ಲಿನೂ ಕೂಡ ಅದಕ್ಕೂ ಒಂದು ಹೋಮಿಯೋ ಮೆಡಿಸಿನ್ ಇದೆ. ಆ ಮೆಡಿಸಿನ್ ನಾವು ನೆಗ್ಲಿ ಹೊಡಿಬೇಕಾದ್ರೆ ಏನಿಲ್ಲ, ಒಂದು ಟ್ಯಾಂಕ್ ಟ್ರ್ಯಾಕ್ಟರ್ ಅಲ್ಲಿ ಇಟ್ಕೊಂಡು ಡ್ರಾಪ್ ಬಿಟ್ಕೊತ ಹೋಗ್ಬಿಡುದು ಬರೇ. ಅದರಿಂದ ಅದು ಏನಾಗ್ತದ, ಅದು ಮೆಡಿಸಿನ್ ಭೂಮಿಯಲ್ಲಿರ್ತಕ್ಕಂತ ಒಂದು ಫಲವತ್ತತೆ ಹೆಚ್ಚು ಮಾಡೋದಾಗಿರ್ಬೋದು, ಸೂಕ್ಷ್ಮಾಣು ಜೀವಿಗಳಿಗೆ ಪೂರಕವಾಗಂತ ಒಂದು ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಬಹಳ ಸಹಾಯಕಾರಿ ಆಗ್ತೈತಿ. ಇದಾದ ನಂತರ ನೆಕ್ಸ್ಟ್ ರೈನಿ ಸೀಸನ್ ಬರೋಟಿಗೆ ಇವರು ಹರಗ್ತಾರ, ಹರಿಗೆಲ್ಲ ಲ್ಯಾಂಡ್ ಡೆವಲಪ್ ಮಾಡಿದ ಇದರಲ್ಲಿ ಡ್ರೈ ಲ್ಯಾಂಡ್ ಆಗಿತ್ತಂದ್ರೆ ನಾವು ಅದಕ್ಕೆ ಡೈರೆಕ್ಟ್ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡ್ತೀವಿ. ಅದೇ ವೆಟ್ ಲ್ಯಾಂಡ್ ಆಗಿತ್ತು, ನಾವೇನೇ ಪ್ಲಾಂಟೇಶನ್ ಮಾಡಬೇಕಾಗಿತ್ತು ಅಂತ ತಂದಾಗ ಲ್ಯಾಂಡ್ ವೆಟ್ ಮಾಡ್ತಾರೆ ಸ್ಟಾರ್ಟಿಂಗ್. ಇವನ್ ಕಬ್ಬ ಹಾಕೋದಾಗಿರ್ಬೋದು, ಬೇರೆ ಬೆಳೆಗಳಾಗಿರ್ಬೋದು, ಸಸಿ ಹಚ್ಚಲಿಕ್ಕೆ. ಅದು ಅವಾಗ ಏನ್ ಮಾಡ್ತೀವಿ, ಮೊದಲೇ ನಾವು ಅದು ಮೆಡಿಸಿನ್ ಮಿಕ್ಸ್ ಮಾಡಿ ನಾವು ನೀರು ಬಿಡುವುದ್ರಿಂದ ಆ ಮಣ್ಣಲ್ಲಿ ಕೂಡ ಒಂದು ವಾತಾವರಣ ಸೃಷ್ಟಿ ಆಗ್ತೈತಿ. ಅವಾಗ ನಾವು ಬೆಳೆಗಳು ಹಚ್ಚಿದಾಗ ಅಲ್ಲಿ ವಾತಾವರಣಕ್ಕೆ ಜಲ್ದಿ ಸೆಟ್ ಆಗ್ಬಿಡ್ತೈತಿ. ಇದು ವೆಟ್ ಲ್ಯಾಂಡ್ ಅಲ್ಲಿನೂ ಈ ತರ ಇದೆ. ಆಮೇಲೆ ಇದು ಮೆಡಿಸಿನ್ ಯಾವ ತರ ಬರ್ತದಂದ್ರೆ ಎಲ್ಲದಕ್ಕೂ ಕಾಮನ್ ಆಗಿರುವುದಿಲ್ಲ. ಇದರಲ್ಲಿ ಕಾಮನ್ ಆಗಿರೋದು ಅಂತಂದ್ರೆ ಒಂದು ಬೀಜೋಪಚಾರ ಒಂದು ಕಾಮನ್ ಆಗಿ ಬರ್ತೈತಿ ಎಲ್ಲಾ ಬೆಳೆಗಳಿಗೆ. ಉಳಿದಿರೋದು ಜೆನರಿಕ್ ಮೆಡಿಸಿನ್ಸ್, ಅಂದ್ರೆ ಜನರಲ್ ಆಗಿ ಎಲ್ಲದಕ್ಕೂ ಯೂಸ್ ಮಾಡುವಂತದ್ದು.

ಈಗ ಪ್ರತಿಯೊಂದು ಅದಕ್ಕೂ ಗಿಡಗಳಿಗೂ ಅದಕ್ಕೂ ಒಂದು ಜೀವ ಇದೆ ತಂದಾಗ ನಾವು ಒಂದು ಏನೋ ಒಂದು ಫ್ರೂಟ್ಸ್ ಹರ್ಕೋಬೇಕಾದ್ರೆ ಅದಕ್ಕೂ ನೋವು ಆಗ್ತೈತಿ. ಅದಕ್ಕೆ ಆ ನೋವು ಆಗ್ಲಾರ್ದಂಗೆ ನಾವು ಹಾರ್ವೆಸ್ಟ್ ಮಾಡಬೇಕಾಗ್ತದೆ. ಇದ್ರಾಗ ಬಹಳ ಸೂಕ್ಷ್ಮತೆಗಳದಾವ ಸರ್ ಅಗ್ರಿಕಲ್ಚರ್ ಒಳಗೆ. ಯಾಕಂದ್ರೆ ಅದು ಯಾವ ತರ ಚಿಗುರು ಇರ್ತದಲ್ಲ ಆ ಚಿಗುರು ಎಷ್ಟು ಸೂಕ್ಷ್ಮ ಇರ್ತೈತಿ. ಹಂಗ ಇದರಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಂಡು ಕಿಶಿಂದ ಅದಕ್ಕೇನು ಆಲಾರ್ದಂಗೆ ನಾವು ಮಾಡೋದಂದ್ರೆ ಪ್ರತಿ ವರ್ಷ ಅದರಲ್ಲಿ ಇಳುವರಿ ಜಾಸ್ತಿ ತಗೋಬಹುದು ನಾವು. ಇದ್ರ ಜೊತೆಗೆ ಭಾವನೆಗಳು ಕೂಡ ಕೆಲಸ ಮಾಡ್ತಾವೆ. ಅದಕ್ಕೆ ಆ ನಿಟ್ಟಿನಲ್ಲಿ ಹಾರ್ವೆಸ್ಟಿಂಗ್ ಟೈಮ್ದಾಗ ಆಯ್ತು. ಆಮೇಲೆ ರೀಪ್ಲಾಂಟೇಷನ್ ಬಂದಾಗ ಈಗ ಒಂದು ಜಾಗದಲ್ಲಿ ನಾವು ಪ್ಲಾಂಟ್ ಹಾಕಿದ್ದಿರ್ತೈತಿ, ಅದನ್ನ ನಾವು ಕಿತ್ತಿ ಬೇರೆ ಜಾಗದಲ್ಲಿ ಹಾಕಬೇಕಾಗ್ತದೆ. ಅವಾಗ ಆ ಜಾಗದಲ್ಲಿ ಹಾಕಬೇಕಾದ್ರೆ ನಾವು ಇಮಿಡಿಯೇಟ್ಲಿ ಕಿತ್ತಿ ಅದನ್ನ ಹಾಕೋದ್ರಿ ಅಂತ ಲಾಂಗ್ ಟೈಮ್ ತೋತೈತೆ ಅದು ಕ್ಲೈಮೆಟಿಕ್ ಸೆಟ್ ಅವಕಾಶ. ಅದಕ್ಕೆ ಆ ಕಿತ್ತುಕಿನ ಮುಂಚೆ ಅದು ಕಿತ್ತಬೇಕಾದ್ರೆ ಅದಕ್ಕೊಂದು ಮೆಡಿಸಿನ್ ಕೊಡ್ತೀವಿ, ಒಂದಿಷ್ಟು ಬಿಡ್ತೀವಿ ಅದನ್ನ ಬಿಟ್ಟು ಆಮೇಲೆ ಅದನ್ನ ಕಿತ್ತಿ ಬೇರೆ ಕಡೆ ಹಚ್ಚಬೇಕಾದ್ರೆ ಅಲ್ಲಿ ಮೆಡಿಸಿನ್ ಹಾಕಿ ಹರಿಸಿದಾಗ ಅದಕ್ಕೆ ಒಂಥರ ಫೀಲ್ ಆಗಲ್ಲ, ನೋವು ಕಡಿಮೆ ಆಗ್ತದೆ. ಈ ಜಾಗದಿಂದ ಆ ಜಾಗಕ್ಕೆ ಹೋಗಿ ಅದರ ವಾತಾವರಣ ಅದು ಹೊಂದಾಣಿಕೆ ಆಗಬೇಕಾಯ್ತಪ್ಪ ಅಂತ ಒಂದು ಔಷಧ ತಾವು ಕೊಡ್ತಾರೆ. ಹಾ, ಜಲ್ದಿ ಹೊಂದಾಣಿಕೆ. ಅದು ಯಾವ್ದು ಔಷಧ ಅಂತೀರಿ? ಅದು ನರ್ಸರಿಯಲ್ಲಿ ನಾವು ಕೊಡ್ತಿರ್ತೀವಿ. ನರ್ಸರಿಯಲ್ಲಿ ಅದರಲ್ಲಿ ಸಾಕಷ್ಟು ಬರ್ತಾವ ಕ್ಯಾಲ್ಕುಲೇರಿಯಾ, ಅವು ಕೆಲವೊಂದು ಮೆಡಿಸಿನ್ಸ್ ಬರ್ತಾವ. ಅದನ್ನ ನಾವೇನು ನರ್ಸರಿಯಿಂದ ಒಯ್ಯಬೇಕಾದ್ರ ಅದನ್ನ ಅಲ್ಲಿ ಸ್ಪ್ರೇ ಮಾಡ್ಕೊಂಡೆ ಒಯ್ಯೋದು. ಅಲ್ಲಿ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಸಾಯಿಲ್ ಟ್ರೀಟ್ಮೆಂಟ್ ಅಲ್ಲಿ ಕೊಟ್ಟಿರ್ತೀವಿ, ಅದಕ್ಕೆ ಸೂಟ್ ಆಗಂಗ, ರೂಟ್ ಜೋನ್ ಜಲ್ದಿ ಸೆಟ್ ಆಗಂಗ. ಆತರ ಮಾಡಿದಾಗ ಕೆಲವೊಂದು ಪ್ಲಾಂಟ್ಸ್ ಏನಾಗ್ತಾವು, ಪೂರ್ತಿ ಎಲೆ ಒಣಗಿ ಇದು ಆಗಿ ಆಮೇಲೆ ಮತ್ತೆ ಚೇತರಿಸ್ಕೋತಾವ. ಇದು ಆ ಟೈಮ್ ಗ್ಯಾಪ್ ಅನ್ನ ಲೆಸ್ ಮಾಡ್ತೈತಿ, ಸ್ವಲ್ಪ ಜಲ್ದಿನ ಚೇತರಿಸಿಕೊಳ್ಳುವಂತದ್ದು ಹೊಂದಾಣಿಕೆ ಆಗುವ ಹೊಸ ವಾತಾವರಣಕ್ಕೆ ಅದು ಹೊಂದಾಣಿಕೆ ಆಗಬೇಕು. ಹೊಂದಾಣಿಕೆ ಮಣ್ಣಿನ ವಾತಾವರಣಕ್ಕೆ ಅದು ಹೊಂದಾಣಿಕೆ ಆಗಬೇಕು. ಹೊಂದಾಣಿಕೆ ಆಗಬೇಕು ಅಂದ್ರೆ ಅದು ಅಂತ ಒಂದು ಔಷಧ ಬಳಸೋದ್ರಿಂದ ಏನಾಗ್ತದೆ ನಮಗೆ ಒಂದು ಟೈಮ್ ಗ್ಯಾಪ್, ಆಮೇಲೆ ವಾತಾವರಣಕ್ಕೆ ಜಲ್ದಿ ಸೆಟ್ ಆಗ್ತದೆ. ಆಮೇಲೆ ಅದಕ್ಕೆ ಪೂರ್ವಕವಾದ ನಾವು ಪ್ರಿಪರೇಷನ್ ಮಾಡ್ಕೊಂಡ್ರಿಂದ ಮಣ್ಣಲ್ಲಿನೂ ಕೂಡ ವಾತಾವರಣ ಸೃಷ್ಟಿ ಆಗಿಬಿಡ್ತೈತಿ. ಈಗ ನಮ್ಗೆ ಎರಡು ಕಡೆ ಸೆಟ್ ಆಗಬೇಕು, ಮಣ್ಣಿನ ಆರೋಗ್ಯ ಸೆಟ್ ಆಗಬೇಕು, ಕ್ಲೈಮೇಟ್ ಕಂಡೀಷನ್ಗೂ ಅದು ಸೂಟ್ ಆಗಬೇಕು. ಅದು ಎರಡು ಪೂರ್ವಕವಾಗಿತ್ತು ತಂದಾಗ ಅದು ಫಾಸ್ಟ್ ಆ ವಾತಾವರಣಕ್ಕೆ ಹೊಂದ್ಕೊಂಡ್ಬಿಡ್ತೈತಿ. ಅದ್ರ ಜೊತೆಗೆ ನಾವು ಅದಕ್ಕೆ ಕೊಡ್ತಕ್ಕಂತ ನೀರಿನ ಪ್ರಮಾಣ ನಾವು ರೈತರಿಗೆ ಮೇಲೆ ಹೇಳ್ತೀವಿ, ಯಾವಾಗ್ಲೂ ಸ್ಟ್ರೆಸ್ ಕ್ರಿಯೇಟ್ ಮಾಡಿ ವಾಟರಿಂಗ್ ಮಾಡೋದ್ರಿಂದ ಪ್ಲಾಂಟ್ ಅಬ್ಸರ್ವೇಷನ್ ಜಾಸ್ತಿ ಆಗ್ತೈತಿ, ಆಮೇಲೆ ಅದರದ್ದು ಗ್ರೋತ್ ಚೆನ್ನಾಗಿ ಬರ್ತೈತಿ. ಈಗ ರೈತರಲ್ಲಿ ಯಾವ ತರ ಮೆಂಟಾಲಿಟಿ ಅದಂದ್ರಿ, ಸಿಕ್ಕಾಪಟ್ಟಿ ನಾವು ನೀರ್ ಹಾಯಿಸಿ ಬಹಳ ಹಸಿ ಮಾಡಿಬಿಟ್ಟೆವು ಅಂದ್ರೆ ಬೆಳೆ ಚೆನ್ನಾಗಿ ಬರ್ತಾವ. ಆಕ್ಚುಲಿ ನೀರ್ ಜಾಸ್ತಿ ಬಿಡೋದ್ರಿಂದ ಡಿಸೀಸೇ ಜಾಸ್ತಿ ಆಗ್ತದೆ. ನಾವು ಎಷ್ಟು ನೀರ್ ಕಡಿಮೆ ಅಂದ್ರೆ ಅದಕ್ಕೆ ನೀಡ್ ಸಾಧ್ಯ ಆದಷ್ಟು ನಾವು, ಯಾಕಂದ್ರೆ ಬಾಯಾರಿಕೆ ಆದ ನೀರ್ ಕುಡಿತೀವಿ ಹೆಂಗ ಟೇಸ್ಟ್ ಇರ್ತೈತಿ, ಅದೇ ಬಾಯಾರಿಕೆ ಆಲಾರ್ದಾಗ ನಾವು ಸುಮ್ನೆ ನೀರ್ ಕುಡಿದ್ರೆ ಟೇಸ್ಟ್ ಬೆಳೆಗಳಿಗೆ ನಾವು ಕೊಡ್ತಕ್ಕಂತ ಆಹಾರ ಟೇಸ್ಟ್ ಬರಬೇಕಾದ್ರೆ ಕಾಯಿಸಿಕೊಡ್ಬೇಕು. ಈಗ ಅಡಿಗೆ ಮಾಡಿರ್ತೀವಿ, ಟೇಸ್ಟ್ ಇರಲಿಲ್ಲ ಅಂದ್ರೆ ಹೊಸದಾಗ ಅಡಿಗೆ ಟೇಸ್ಟೇ ಆಗಿರ್ತದೆ, ನೀವೇನ್ ಕೊಟ್ರು ಟೇಸ್ಟೇ ಆಗಿರ್ತದೆ. ಹಸಿವಾದಾಗ ಎಲ್ಲ ರುಚಿನ ಹತ್ತದೆ, ಎಲ್ಲ ರುಚಿನ ಹತ್ತದೆ. ಅದಕ್ಕೆ ಆ ತರ ನಾವು ಪ್ಲಾಂಟ್ಸ್ ಕೂಡ ಸ್ಟ್ರೆಸ್ ಕ್ರಿಯೇಟ್ ಮಾಡಿ ಅಲ್ಲಿ ವಾಟರಿಂಗ್ ಮಾಡ್ಬೇಕಾದ್ರೆ ಅದ್ರ ಗೈಡೆನ್ಸ್ ಕೊಡ್ತೀವಿ ರೈತರಿಗೆ, ವಾಟರಿಂಗ್ ಹ್ಯಾಂಗ್ ಮಾಡಬೇಕು. ಆಮೇಲೆ ಇದು ಹಾರ್ವೆಸ್ಟಿಂಗ್ ಆದ ತಕ್ಷಣ ಲಾಂಗ್ ಟ್ರಾನ್ಸ್ಪೋರ್ಟೇಷನ್ ಹೋಗ್ತಿರ್ತಾರೆ, ಅಂತ ಸಂದರ್ಭದಲ್ಲಿ ಕೆಲವೊಂದು ಮೆಡಿಸಿನ್ಸ್ ಅವ ಸರ್. ಇವತ್ತು ಸಾಮಾನ್ಯವಾಗಿ ಈಗ ಕಬ್ಬು ಕಟಾವ್ ಮಾಡ್ತಾರೆ, ಕಟಾವ್ ಮಾಡ್ಕೊಂಡು ಕಬ್ಬು ಹೋಯ್ತಾರೆ ಫ್ಯಾಕ್ಟ್ರಿಗೆ, ಹೋಯ್ ತಕ್ಷಣ ಸಿಕ್ಕಾಪಟ್ಟೆ ಕ್ಯೂ ಇರ್ತದೆ ಪಾಳ. ಆ ಕ್ಯೂ ಇದ್ದಾಗ ಅದ್ರಾಗ ಜ್ಯೂಸ್ ಕಂಟೆಂಟ್ ಏನಿರ್ತದಲ್ಲ, ಓವರ್ಪ್ರೆಷನ್ ಆಗಿ ಡ್ರೈ ಆಗೋದಿರ್ತೈತಿ, ವೇಟ್ ಲಾಸ್ ಆಗೋದಿರ್ತೈತಿ, ಈ ತರದ್ದೆಲ್ಲ ಆಗಬಾರ್ದಂದ್ರೆ ಅದಕ್ಕೂ ಕೂಡ ನಾವು ಮೆಡಿಸಿನ್ ಸ್ಪ್ರೇ ಮಾಡಿಕೊಟ್ಟೆವತ್ತಂದ್ರೆ 5% ಲಾಸ್ ಕಂಟ್ರೋಲ್ ಆಗ್ತೈತಿ. ಇದರಲ್ಲಿ ತುಂಬಾ ಮೆಡಿಸಿನ್ಸ್ ಅವ ಸರ್. ಇದ್ರ ನಾವು ಪ್ರತಿಯೊಂದು ವಿಷಯದಲ್ಲಿ ಹೊಸ ಹೊಸದ್ ಕಲಿತಾ ಇರ್ತೀವಿ ನಾವು. ಇದ್ರ ಯಾಕಂದ್ರ ಒಂಥರ ಒಂದು ಇಂಟ್ರೆಸ್ಟಿಂಗ್ ಫೀಲ್ಡ್ ಇದು, ಬರೀ ನಾವು ಬೆಳೆಗಷ್ಟೇ ತತ್ತಲ್ಲ, ಇವತ್ ನಮ್ಮ ಹೆಲ್ತ್ ಅಲ್ಲಿನೂ ಕೂಡ ಸಾಕಷ್ಟು ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ನೋಡಿದ್ದೀವಿ. ಮತ್ತೆ ಇಂತಹ ಔಷಧಗಳನ್ನು ಜಾನುವಾರು ಆರೋಗ್ಯದ ಸಲುವಾಗಿ ಸಹಿತ ಉಪಯೋಗ ಮಾಡ್ತಾ ಇದ್ದಾರೆ? ಖಂಡಿತ ಸರ್, ತುಂಬಾ ಉಪಯೋಗ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಹಸುಗಳಿಗೆ ಕೆಚ್ಚಲಭಾವ ರೋಗ ಬರ್ತಿತ್ತಲ್ಲ, ಅದಕ್ಕೆ ಆಮೇಲೆ ಹಾಲು ಚೆನ್ನಾಗಿ ಹಿಂಡ್ಲಿಕ್ಕೆ, ಆಮೇಲೆ ಅದು ಹಸು ತಿನ್ನಂತ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗ್ಲಿಕ್ಕೆ ಅದಕ್ಕೆ ಬೇಕಾದಂತ ಪೂರಕವಾದಂತ ಹೋಮಿಯೋಪತಿಯಲ್ಲಿ ಅದನ್ನು ಕೂಡ ಮೆಡಿಸಿನ್ಸ್ ಇದೆ ಸರ್. ಆಮೇಲೆ ಈ ಸೈಲೇಜ್ ಏನ್ ಮಾಡ್ತಾರಲ್ಲ, ಪ್ರತಿಯೊಂದು ಹಂತದಲ್ಲಿನು ಅದಕ್ಕೆ ನಾವು ಏನು ಮೇವು ಹಾಕಿ ಗುಣಮಟ್ಟ ಸುಧಾರಣೆ ಆಗ್ಲಿಕ್ಕೆ ಅದಕ್ಕೆ ಸ್ಪ್ರೇ ಮಾಡಿ, ಒಂದು ನಾವು ಲ್ಯಾಂಡ್ ಅಲ್ಲಿನು ಹಸುವಿನಗೋಸ್ಕರ ನಾವೇನ್ ಮೇವು ಬೆಳಿತೀವಲ್ಲ ಅದರಲ್ಲಿನೂ ನಾವು ಮೆಡಿಸಿನ್ ಹಾಕಿ ಬೆಳೆದಿರ್ತೀವಿ. ಇನ್ನ ಇದರ ಆರೋಗ್ಯ ಸುಧಾರಣೆ ಡೈಜೆಷನ್ ಕರೆಕ್ಟ್ ಆಗ್ಲಿಕ್ಕೆ ಅದಕ್ಕೂ ಸ್ಪ್ರೇ ಮಾಡಿನೂ ಕೊಡಬಹುದು. ಇದರಿಂದ ಅವಕ್ಕೆ ಏನಾಗ್ಬಿಡ್ತೈತಿ, ಡೈಜೆಷನ್ ಕ್ಲಿಯರ್ ಇತ್ತು ಅಂತಂದ್ರೆ ಅದರದ್ದು ಆರೋಗ್ಯನೇ ಚಲೋ ಇರ್ತೈತಿ, ಹಾಲು ಚೆನ್ನಾಗಿ ಕೊಡ್ತೈತಿ. ಅದ್ರಾಗ ಇದಕ್ಕೆ ಬರೀ ನಾವು ಅನಿಮಲ್ ಹಸ್ಬೆಂಡ್ರಿ ಅಷ್ಟೇ

ನೀರು ಮತ್ತು ಸಾಯಿಲ್ ಎರಡರದ್ದು ಮಿಕ್ಸ್ ಮಾಡ್ಕೊಂಡು ಪಿ ಎಚ್ ಚೆಕ್ ಮಾಡಿಸ್ತೀವಿ, ಟಿ ಡಿ ಇದ್ರ ಚೆಕ್ ಮಾಡಿಸ್ತೀವಿ, ಏನ್ ವ್ಯತ್ಯಾಸ ಅದ, ಅದನ್ನ ನಾವು ಯಾವ ರೀತಿ ನಾವು ಕನ್ವರ್ಟ್ ಮಾಡಬಹುದು, ಅದಕ್ಕೆ ಪೂರಕವಾದಂತಹ ಈ ಪಿ ಎಚ್ ಅಲ್ಲಿ ಬೆಳತಕ್ಕಂತ ಗಿಡಗಳು ಯಾವ್ಯಾವ ಅದಾವ ಅದನ್ನ ಕೂಡ ನಾವು ಅವರಿಗೆ ಮಾರ್ಗದರ್ಶನ ಮಾಡ್ತೇವೆ. ಅಂದ್ರೆ ಈಗ ನಮ್ಮ ರೈತರ ಮುಖ್ಯವಾದಂತಹ ಒಂದು ಸಮಸ್ಯೆ ಸವಳ ನೀರಿನ ಸಮಸ್ಯೆ ಏನಿರ್ತೈತಲ್ಲ, ಒಂದ್ ವೇಳೆ ಸವಳ ನೀರಿದ್ರು ಸಹಿತ ಯಾವುದೇ ಚಿಂತೆ ಇರಲಾರದೆ ಅವರು ಈ ಔಷಧಗಳನ್ನು ಬಳಸಿ ಆರಾಮಾಗಿ ಕೃಷಿ ಮಾಡಬಹುದು ಅಂತ ಮಾಡಬಹುದು ಸರ್. ಅದಕ್ಕೆ ಏನು ಲಿಮಿಟೇಷನ್? ಅದಕ್ಕೆ ಒಂದು ಆಕ್ಚುಲಿ ಹಾರ್ಡ್ ಜಾಸ್ತಿ ಇತ್ತು, ಅರೌಂಡ್ 700-800 ತನ ಹಿಂಗ ಏನಿರೋದು ಟಿ ಡಿ ಎಸ್ ಬಂದಾಗ ಕೆಲವೊಂದ್ ಕಡೆ ಸಾವಿರ ಮೇಲೂ ಇರ್ತಾವ, 1200 ಇರತೈತಿ ಕೆಲವೊಂದ್ ಕಡೆ. ಅಂತ ಸಂದರ್ಭದಲ್ಲಿ ಅವು ಕುಡಿಯಕ್ಕೂ ಯೋಗ್ಯ ಅಲ್ಲ, ಬಳಸಕ್ಕೂ ಯೋಗ್ಯ ಅಲ್ಲ. ಮತ್ತೆ ನೀರ್ ಚೆನ್ನಾಗಿರ್ತದೆ ಸರ್, ನೀವು ನೋಡ್ರಿ, ನೀವು ಎಲ್ಲಿ ಸೌಳು ಇರ್ತದ ಎಲ್ಲಿ ಯೂಸ್ ಆಲಂತ ನೀರ್ತೈತಿ ಅಲ್ಲಿ 4-5 ಇಂಚ್ ನೀರ್ ಸಿಕ್ಕಿರುತ್ತೆ. ಇದರಿಂದ ನಾವು ಸಮಸ್ಯೆ ಏನತ್ತಂದ್ರೆ ನೀರನ್ನ ನಾವು ಅದರದ ಕ್ವಾಲಿಟಿ ಅದರದ ಟಿ ಡಿ ಎಸ್ ಕಡಿಮೆ ಮಾಡ್ಲಿಕ್ಕೆ ಅಂತಂದ್ರೆ ಹಲವಾರು ವಿಧಾನಗಳದಾವು. ಸ್ವಲ್ಪ ಲೆಂದಿ ಪ್ರೊಸೆಸ್ ಮತ್ತೆ ಖರ್ಚು ಜಾಸ್ತಿ ಅದಾವ ಇದಕ್ಕೆ, ಯಾಕಂದ್ರೆ ನಾವು ಕೃಷಿ ಹೊಂಡ ಮಾಡಬೇಕು. ಹೊಂಡದಲ್ಲಿ ನಾವು ಬರೀ ಮಿನಿಮಮ್ ಒಂದು 6 ತಾಸು ನೀರು ತರಿಬಿಕಿಸಿಂದ ನಾವು ಮೇಲೆ ನೀರು ಬಳಸೋದ್ರಿಂದ ಅದರಲ್ಲಿ ಸುಮಾರು ಏನಾದ್ರು ಒಂದು 20% ಹಾರ್ಡ್ನೆಸ್ ಕಡಿಮೆ ಆಗ್ತದೆ. ಆಮೇಲೆ ಅದ್ರ ನಂತರ ಅದ್ರ ಬರ್ತಕ್ಕಂತ ನೀರೇನಿರ್ತದಲ್ಲ ಅದರದೇ ಆದಂತ ಒಂದು ಫಿಲ್ಟರ್ಸ್ ಬರ್ತಾವ. ನಾರ್ಮಲ್ ಆಗಿ ರೈತರೇ ಮಾಡ್ಕೋಬಹುದು ಫಿಲ್ಟರ್ಸ್ ಅನ್ನ. ಈ ನಮ್ದು ಇದ್ದಿಲಿ ಮತ್ತು ಸ್ಯಾಂಡ್ ಇದನ್ನ ಬಳಸಿಕೊಂಡು ಅದೊಂದು ಟ್ಯಾಂಕ್ ಮಾಡಿಕೊಂಡು ಅದರಿಂದ ನೀವು ವಾಟರ್ ಸಪ್ಲೈ ಮಾಡ್ಕೊಂಡ್ರೆ ಅದರಲ್ಲಿ ಒಂದು 20% ಟಿ ಡಿ ಎಸ್ ಕಡಿಮೆ ಆಗ್ತೈತಿ. ಅದರ ನಂತರ ಬೇಕಾದ್ರೆ ಅದಕ್ಕಿಂತ ಹಾರ್ಡ್ ಕಡಿಮೆ ಮಾಡಬೇಕಾದ್ರೆ ಮ್ಯಾಗ್ನೆಟಿಕ್ ಸ್ಟ್ರಕ್ಚರ್ ವಾಟರ್ ಇದ್ರ ಮಾಡ್ಕೊಂಡ್ರೆ ಅದರ ಇಷ್ಟು ಕಡಿಮೆ ಆಗ್ತೈತಿ. ಹಿಂಗ ಹಂತ ಹಂತವಾಗಿ ನಿಧಾನವಾಗಿ ಮಾಡ್ಕೊಂಡು ಹೋದಾಗ ಆ ಔಟ್ಪುಟ್ ಬಂದಂತ ನೀರಲ್ಲಿ ನಾವು ಏನೇನು ಕ್ರಾಪ್ ಬೆಳಿಬಹುದು, ಆ ಸಾಯಿಲ್ ಅಲ್ಲಿ ಏನೇನು ನಾವು ಗ್ರೋ ಮಾಡಬಹುದು ಅಂತ ರೈತರಿಗೆ ಗೈಡ್ಲೈನ್ಸ್ ಕೊಡ್ತೀವಿ. ಅಂದ್ರೆ ನೀರಿನ ವಿಷಯದೊಳಗೆ ಸಾಕಷ್ಟು ನಾವು ಅದಕ್ಕೆ ಚಿಕಿತ್ಸೆ ಮಾಡಿ ನಾವು ಬಳಸೋದಕ್ಕೆ ಸರಳವಾದಂತಹ ಒಂದು ಕ್ರಮ ಅದಾವ ಸ್ವಲ್ಪ ಶ್ರಮ ಮಾಡಲೇಬೇಕಾಗ್ತದೆ. ನೋಡ್ರಿ, ಇಸ್ರೇಲ್ ಅಲ್ಲಿ ಕುಡಿಯೋಕೆ ನೀರು ಸಿಗುದಿಲ್ಲ, ಆದ್ರೂ ಅವರು ಸಮುದ್ರ ನೀರನ್ನ ಪ್ಯೂರಿಫಿಕೇಶನ್ ಮಾಡಿಕೊಂಡು ಅಗ್ರಿಕಲ್ಚರ್ ಬಳಸ್ತಾರ. ಅನಿವಾರ್ಯತೆ ಬಂದಾಗ ಇಂಥವು ಅನ್ವೇಷಣೆಗಳು ಹುಟ್ಕೊಳ್ತಾವು, ಅದಕ್ಕೆ ಪರಿಹಾರನೂ ಇರ್ತೈತಿ, ಬಟ್ ಸ್ವಲ್ಪ ಕಷ್ಟ ಪಡಬೇಕಾಗ್ತೈತಿ. ಗಿರೀಶ್ ಅವರು, ಈಗ ಉತ್ಪನ್ನ ಬಂತು ನಮಗ, ಅದು ಕಾಳಿರಬಹುದು ಹಣ್ಣಿರಬಹುದು, ವಿಶೇಷವಾಗಿ ನಾವು ಜಲ್ದಿ ಕೆಟ್ಟ ಹೋಗುವಂತಹ ಏನು ಹಣ್ಣು ತರಕಾರಿಗಳು ಇರ್ತಾವಲ್ಲ, ಇವುಗಳನ್ನ ಮಾರ್ಕೆಟ್ಗೆ ಹೋಗುತ್ತಾನ ಆದ್ರೂ ನಾವು ಕೈಕೊಂಡು ಇಟ್ಕೋಬೇಕಾಗ್ತದ. ಮಾರ್ಕೆಟ್ಗೆ ಹೋದ ನಂತರ ಸಹಿತ ಅವು ಮಾರಾಟ ಆಗಿ ಗ್ರಾಹಕರನ್ನು ತಲುಪೋ ತನಕನು ಚಲೋ ಕಂಡೀಷನ್ ಒಳಗೆ ಇರಬೇಕು. ಹಂಗ ಮಾಡೋದಕ್ಕೆ ಔಷಧಗಳದಾವ ಅಂತಂತೀರಿ? ಖಂಡಿತ ಸರ್. ಆಕ್ಚುಲಿ ಈಗ ನಾವು ಫ್ರೂಟ್ಸ್ ಅಂತ ಹಾರ್ವೆಸ್ಟ್ ಮಾಡ್ತೀವಲ್ಲ ಸರ್, ನಾವು ಫ್ರೂಟ್ಸ್ ಅಂತ ತೊಂದರೆ ಅಲ್ಲ, ಅದ್ರ ಜೊತೆಗೆ ಕಬ್ ಆಗಿರ್ಬೋದು, ಹಣ್ಣಾಗಿರ್ಬೋದು, ಆಮೇಲೆ ಕಾಳು ಕುಡಿ ಆಗಿರ್ಬೋದು, ಜೋಳ ಇದು ಆಗಿರ್ಬೋದು, ಆಲ್ಮೋಸ್ಟ್ ಆಲ್ ನಾವು ಹಾರ್ವೆಸ್ಟ್ ಮಾಡೋ ಟೈಮ್ದಾಗ ಕೆಲವೊಂದು ಕಾಳು ಕಡಿಗಳಿಗೆ ಅದು ಹೋಮಿಯೋ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಅವಕ್ಕೆ ಯಾವುದೇ ರೀತಿ ಸಮಸ್ಯೆ ಬರುದಿಲ್ಲ. ಇನ್ನೇನು ಹಣ್ಣುಗಳನ್ನ ನಾವು ಒಂದ್ ಜಾಗದಿಂದ ಬೇರೆ ಜಾಗಕ್ಕೆ ಒಯ್ಯಬೇಕು, ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ಪ್ಯಾಕ್ ಮಾಡಿಟ್ಟಿರ್ತಾರ, ಅವು ಕೆಡದೇ ಇರಂಗ ಆಗ್ಬೇಕಾದ್ರೆ ಈಗ ನಾವು ನಿಂಬೆಹಣ್ಣ ಸಪ್ಲೈ ಮಾಡ್ತೀವಿ. ನಿಂಬೆಹಣ್ಣನ್ನು ಈ ಹೋಮಿಯೋಪತಿ ನಾವು ಬಳಸಿರೋದು ಗಿಡಕ್ಕೆ ನಾವು ಹೋಮಿಯೋಪತಿ ಬಳಸಿರ್ತೇವಲ್ಲ, ಅವಾಗ ಅದರದ್ದು ಜಾಸ್ತಿ ಟೈಮ್ ಕೆಡೋದಿಲ್ಲ. ಅದೇ ನಾವು ಕಬ್ಬು ಕೊಡಬೇಕಾದ್ರೆ ಕಬ್ಬಿಗೆ ಕೆಲವೊಂದು ಸ್ಪ್ರೇ ಮಾಡಬೇಕಾಗ್ತದೆ. ಆಮೇಲೆ ಫ್ಲವರ್, ಈಗ ಫ್ಲವರ್ ಅದು ಜಲ್ದಿ ಬಾಡ್ತಿರ್ತೈತಿ, ಯಾಕಂದ್ರೆ ಬೇಸಿಗೆ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಪ್ಯಾಕ್ ಮಾಡಿರ್ತಾರ, ಅವಾಗ ಜಲ್ದಿ ಹಾಳಾಗ್ತಿರ್ತೈತಿ. ಫ್ಲವರ್ ನಾವು ಹಾರ್ವೆಸ್ಟ್ ಮಾಡ ಬಂದಾಗ ನಾವು ಸ್ಪ್ರೇ ಮಾಡ್ಕೊಂಡು ಹಾರ್ವೆಸ್ಟ್ ಮಾಡಿದೆ ಅಂದ್ರೆ ಅದು ಮಿನಿಮಮ್ ಈಗ 2 ದಿವಸ ಕೆಡದೇ ಇರುವಂಗ ಅಂದ್ರೆ 3 ದಿವಸ 4 ದಿವಸ ಆದ್ರೂ ಹಿಂಗೆ ಕೆಡದೇ ಇರುವಂಗ ಈ ಫ್ಲವರಿಂಗ್ ಅಲ್ಲಿನೂ ಮಾಡ್ಲಿಕ್ಕೆ ಸಾಧ್ಯತೆ ಅದ. ಅಂದ್ರೆ ಪ್ರತಿಯೊಂದರಲ್ಲಿನೂ ಇದು ಕೆಲಸ ಮಾಡ್ತದೆ ಸರ್. ಅಡ್ಡಿಲ್ಲ, ಈಗ ರೈತರು ತಮ್ಮ ಉತ್ಪನ್ನವನ್ನು ಒಯ್ದು ಮನೆಯೊಳಗೆ ಸಂಗ್ರಹ ಮಾಡ್ತಾರ ಅಥವಾ ಉಗ್ರಾಣದೊಳಗೆ ಸಂಗ್ರಹ ಮಾಡ್ತಾರ ಅಂತೇಳಿ, ಸಾಮಾನ್ಯವಾಗಿ ರಾಸಾಯನಿಕದೊಳಗೆ ನಾವು ನೋಡ್ತಾ ಇದೀವಿ, ಫ್ಯುಮಿಗೇಷನ್ ಮಾಡ್ತಾರ ಅಂದ್ರೆ ಧೂಮ ಹಾಕ್ತಾರ, ಕೆಲವೊಂದಿಷ್ಟು ಎಂಪ್ಯೂಲ್ಗಳಿರ್ತಾವ, ಅವೆಲ್ಲ ಕೆಮಿಕಲ್ ಇರ್ತಾವ. ಸಂಗ್ರಹ ಮಾಡಿಡಬೇಕಾದ್ರೆ ಈಗ ಇಲಿ ಆಗಬಾರದು, ಹೆಗ್ಗಣ ಆಗಬಾರದು, ರೋಗ ಬರಬಾರದು, ಹುಳ ಆಗಬಾರದು, ಬುರ್ಬುರಿ ಹತ್ತಬಾರದು, ಇಂಥವೆಲ್ಲ ಸಮಸ್ಯೆಗಳು ಏನು ಸಂಗ್ರಹದೊಳಗೆ ಕಾಡ್ತಾ ಇರ್ತವೆ, ಅಲ್ಲಿ ಸಹಿತ ಔಷಧಗಳನ್ನು ಬಳಸಬಹುದು? ಆಕ್ಚುಲಿ ಈಗ ನಾವು ಸ್ಟಾರ್ಟಿಂಗ್ ನಾವು ಹೋಮಿಯೋಪತಿ ಬಳಸಿದೇವ ಅಂತಂದ್ರೆ ಆಮೇಲೆ ಅದನ್ನ ಬಳಸೋ ಅವಶ್ಯಕತೆನೆ ಇಲ್ಲ. ಇಲ್ಲೇ ಇಲ್ಲ ಅಂತ ಇಲ್ಲ, ಯಾಕಂದ್ರೆ ಅದು ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋದೇನು ಮೆಥಡ್ ಇರ್ತದ ಸರ್, ಆ ಟೆಕ್ನಿಕ್ ಬಳಸಬೇಕು. ಯಾಕಂದ್ರೆ ನಮ್ಗೇನಾಗ್ತದ, ಟೆಂಪರೇಚರ್ ಜಾಸ್ತಿ ಆದ್ರೂ ಒಂಥರ ಸಮಸ್ಯೆ ಇರ್ತದ, ಟೆಂಪರೇಚರ್ ಕಡಿಮೆ ಆದ್ರೂ ಒಂಥರ ಸಮಸ್ಯೆ ಇರ್ತದ. ಅದು ಒಂದು ನಾರ್ಮಲ್ ರೂಮ್ ಟೆಂಪರೇಚರ್ ಗೆ ಒಂದು ಲೆವೆಲ್ ಟೆಂಪರೇಚರ್ ಗೆ ನಾವು ಒಯ್ದಿಟ್ಟಾಗ, ಈಗ ಮೊದಲಿನ ಜನ ಹಗೆದೊಳಗೆ ಜೋಳ ಇಡ್ತಿತ್ತು, ಅಲ್ಲಿ ವಾತಾವರಣ ಇಲ್ಲಿ ಇದಾಗ್ತಿತ್ತು, ಅದು ವರ್ಷ ಎರಡು ವರ್ಷ ಬಿಟ್ಟು ತೆಗಿತಿದ್ರು ಮತ್ತೆ ಚೆನ್ನಾಗಿರ್ತಿತ್ತು. ಹಿಂಗಾಗಿ ಈ ಹೋಮಿಯೋದೊಳಗೆ ಏನಾಗ್ತದೆ, ಹೋಮಿಯೋ ಬೆಳೆದಿದ್ದೇನು ಸಮಸ್ಯೆ ಆಗಲ್ಲ, ಹೋಮಿಯೋದಿಂದ ಬೆಳೆದಿದ್ದು. ಆಮೇಲೆ ನೆಕ್ಸ್ಟ್ ಅದನ್ನ ನಾವು ಸ್ವಲ್ಪ ಟೆಕ್ನಾಲಜಿ ನಮ್ಮಲ್ಲಿ ಒಂದು ಪ್ರೊಸೆಸ್ ಮಾಡಿದೀವಿ ನಾವು, ಅಂದ್ರೆ ಡಿಹೈಡ್ರೇಷನ್ ಸಿಸ್ಟಮ್, ಮೈಕ್ರೋ ಡಿಹೈಡ್ರೇಷನ್ ಸಿಸ್ಟಮ್ ಅಲ್ಲಿ ಅದರಲ್ಲಿ ನಾವು ಎಷ್ಟು ಬೇಕಷ್ಟು ಮಾಯಿಶ್ಚರ್ ರಿಮೂವ್ ಮಾಡಬಹುದು, ಅಂದ್ರೆ ಪೂರ್ತಿ 100% ರಿಮೂವ್ ಮಾಡಬಹುದು. ಅಟ್ಲೀಸ್ಟ್ ಒಂದು 80-85% 90% ನಾವು ರಿಮೂವ್ ಮಾಡಿ ಒಂದು 7-10% ಅಷ್ಟೇ ಮಾಯಿಶ್ಚರ್ ಬಿಟ್ಟಿವತ್ತಂದ್ರೆ ಅದು ಒಂಥರ ಅದಕ್ಕೆ ಯಾವ ನುಶಿನೂ ಆಗುದಿಲ್ಲ, ಯಾವ ಹುಳಾನು ಹತ್ತುದಿಲ್ಲ, ನೀವು ವರ್ಷದಲ್ಲಿ 2-3 ವರ್ಷ ಇಟ್ಟರು ಏನಾಗಲ್ಲ. ಇದು ಒಂದು ಪ್ರೊಸೆಸ್ ಅದ ಸರ್. ಅಡ್ಡಿ ಇಲ್ಲ ಅಂದ್ರೆ ಧಾನ್ಯಕ್ಕೆ ಒಂದು ತೇವಾಂಶದ ಪರ್ಸೆಂಟೇಜ್ ಇರಬೇಕಾಗ್ತದೆ. ಹೌದು ಸರ್. ಆಮೇಲೆ ಬೇಳೆ ಕಾಳುಗಳಿಗೆ ಒಂದು ಪರ್ಸೆಂಟೇಜ್ ಇರಬೇಕು. ದ್ವಿದಳ ಧಾನ್ಯ ಚಲೋತ್ನಾಗೆ ಒಣಗಿಸಿ, ಏಕದಳ ಧಾನ್ಯ ನಾವು ಚಲೋತ್ನಾಗೆ ಒಣಗಿಸಿ ಅವನ್ನು ಸಂಗ್ರಹ ಮಾಡಿದ್ರೆ ಒಂದ್ ಸ್ವಲ್ಪ ಕಡಿಮೆ ಆಗ್ತದೆ, ಸಂಗ್ರಹ ಮಾಡೋದನ್ನ ಕಡಿಮೆ ಆಗ್ತದೆ. ಆಮೇಲೆ ಇನ್ನೊಂದು ಇದ್ರ ಕೆಲವೊಂದು ಬೀಜಗಳನ್ನ ಯೂಸ್ ಮಾಡ್ಬೇಕಾದ್ರೆ ಇದಕ್ಕೆ ಸಾಕಷ್ಟು ಪ್ರೊಸೆಸ್ ಅದ. ಇವು ಕೆಲವೊಂದು ಬೀಜಗಳನ್ನ ಬೂದಿಯೊಳಗೆ ಹಾಕಿಡ್ತಾರೆ, ವರ್ಷ 2 ವರ್ಷ ಇಟ್ಟರು ನಾವು ನಮ್ಗೇನೋ ಡ್ರೈ ಮಾಡಿರ್ತೀವಲ್ಲ ಸರ್, ಅದು ಡ್ರೈ ಮಾಡಿದಾಗ ಅದನ್ನ ಪ್ಯಾಕ್ ಮಾಡ್ತೀವಲ್ಲ, ಹೊರಗಿರೋ ಮಾಯಿಶ್ಚರ್ ವೇರಿ ಆಗ್ತಿರ್ತೈತಿ ವಾತಾವರಣದೊಳಗೆ. ಅಲ್ಲಿ ಪೂರ್ತಿ ಡ್ರೈ ಮಾಡೋದ್ರಿಂದ ನಾವು ಸರಿಯಾಗಿ ಪ್ಯಾಕ್ ಮಾಡಿಲ್ಲ ಅಂದ್ರೆ ಮತ್ತೆ ಮಾಯಿಶ್ಚರ್ ಆ್ಯಡ್ ಆಗ್ತಿತ್ತ, ಅದು ಹಿರ್ಕೊಂಡು ಬಿಡ್ತದೆ ರೀ ಮಾಯಿಶ್ಚರ್. ಯಾಕಂದ್ರೆ ಅದು ಕಾಯ್ತಿರ್ತೈತಿ ಪೂರ್ತಿ ಡ್ರೈ ಮಾಡಿರ್ತೀವಲ್ಲ, ಅವ ಮಾಯಿಶ್ಚರ್ ಬರ್ತಂದ್ರೆ ಮತ್ತೆ ಸಮಸ್ಯೆ ಆಗೋದಿರ್ತೈತಿ. ಅದಕ್ಕೆ ಪೂರಕವಾದಂತದೇನ ನಾವು ಯಾವ ರೀತಿ ಪ್ಯಾಕ್ ಮಾಡ್ತೀವಿ, ಯಾವ ರೀತಿ ಸೀಲ್ ಮಾಡ್ತೀವಿ, ಅದು ಅಷ್ಟು ಮಾಡಿದ್ರೆ ಹುಳಾನು ಆಗುದಿಲ್ಲ ಏನೋ ಆಗುದಿಲ್ಲ. ಅಂದ್ರೆ ಈಗ ತಾವು ಇಲ್ಲಿ ತನಕ ಇದ್ರ ಬಗ್ಗೆ ಹೇಳಿದ್ರಿ, ಯಾವ ಔಷಧಗಳದಾವ, ಯಾವ ಹಂತದೊಳಗದಾವ, ಸಂಪೂರ್ಣವಾಗಿ ಕೃಷಿಯನ್ನ ನಾವು ನಡೆಸಿಕೊಂಡು ಹೋಗಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಏನೂ ಸಮಸ್ಯೆ ಆಗಲಾರದಂಗ ಒಂದು ಒಳ್ಳೆ ಉತ್ಪನ್ನ ಬೆಳೆದು ಅದನ್ನ ಮಾರಾಟ ಮಾಡುವಂತಹ ಒಂದು ಲೆವೆಲ್ ತನಕನು, ಆಮೇಲೆ ಅದನ್ನ ಸಂಗ್ರಹ ಮಾಡಿ ಕೆಲವು ದಿವಸ ಕೆಡಲಾರದಂಗ ಉಳಿಸುವಂತಹ ಒಂದು ವ್ಯವಸ್ಥೆ ಕೂಡ ಈ ಔಷಧಗಳಿಂದ ಆಗ್ತದೆ ಅನ್ನುವಂತಹ ಮಾತನ್ನು ಹೇಳಿದ್ರಿ. ಇದ್ರ ಬಗ್ಗೆ ತಾವು ರೈತರಿಗೆ ತಿಳುವಳಿಕೆ ನೀಡ್ತಾ ಇರ್ತೀರಿ, ಟ್ರೈನಿಂಗ್ ತರಬೇತಿ ಕೊಡ್ತಾ ಇರ್ತೀರಿ. ಯಾವಾಗ ಅವರು ಕೃಷಿಗೆ ಬರ್ತಾರೆ ಆ ಸಂದರ್ಭದೊಳಗೆ ತಾವು ಸರಿಯಾಗಿ ತಿಳಿಸಿ ಹೇಳುವಂತಹ ಒಂದು ಕೆಲಸ ಮಾಡ್ತಾ ಇದ್ದೀರಿ. ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ, ಸಮಸ್ಯೆಗಳನ್ನ ಇಟ್ಕೊಂಡು ಬಂದಿರ್ತಾರೆ, ಅವಾಗ ಆ ಸಮಸ್ಯೆಗೆ ಪರಿಹಾರ ಕೊಟ್ಟು ಮುಂದಿನ ಒಂದು ಯಾವ್ದಾದ್ರು ಟಾಸ್ಕ್ ಕೊಟ್ಬಿಡ್ತೀವಿ ಎಕ್ಸ್ಪೆರಿಮೆಂಟ್ ಮಾಡಕ್ ರೈತರಿಗೆ, ನಿಮ್ ಇದರಲ್ಲಿ ಮಾಡ್ರಿ, ಅದ್ರ ಫೀಡ್ಬ್ಯಾಕ್ ಕೊಡ್ರಿ, ರಿಸಲ್ಟ್ ಬರ್ತದ್ರೆ ನೀವು 4 ಮಂದಿಗೆ ಹೇಳ್ರಿ. ಒಳ್ಳೇದು ಗಿರೀಶ್ ಭದ್ರಗೌಡ ಅವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಏನು ಹೊಸ ಕೃಷಿ ಮಾಡಿ ಅದರೊಳಗೆ ಆಸಕ್ತಿ ತೋರಿಸ್ತಾ ಇದ್ದಾರಲ್ಲ, ಹೋಮಿಯೋ ಔಷಧಗಳನ್ನು ಬಳಸಿ ಕೃಷಿ ಮಾಡಿ ಅದರ ಪರಿಣಾಮಗಳನ್ನ ನೋಡುವುದಕ್ಕೆ, ಮತ್ತೆ ಈಗಾಗಲೇ ಕೆಲವರು ತಗೊಂಡಿದ್ದಾರೆ ಅದರ ಪರಿಣಾಮಗಳನ್ನ ಅನುಭವಿಸಿದ್ದಾರೆ, ಮತ್ತೆ ಮುಂದಿನವರು ನೋಡಿ ಅದರ ವಿಚಾರಗಳನ್ನ ಕಲಿಯುವುದಕ್ಕೆ ಅನುಕೂಲ ಆಗುವಂತಹ ಒಂದು ವಾತಾವರಣ ತಾವು ಕಲ್ಪಿಸಿ ಸೃಷ್ಟಿ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದೊಳಗೆ ಯಾವ್ಯಾವ ಹಂತದೊಳಗೆ ನಮಗೆ ಔಷಧಿಗಳನ್ನ ಬಳಸುವಂತಹ ವ್ಯವಸ್ಥೆ ಇದೆ, ಯಾವ ಔಷಧಗಳನ್ನ ಬಳಸಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಆತ್ಮೀಯರೆ, ಗಿರೀಶ್ ಭದ್ರಗೊಂಡ ಅವರನ್ನ ತಾವು ಈ ವಿಷಯದೊಳಗೆ ಸಂಪರ್ಕ ಮಾಡಿ ಮಾತಾಡಬಹುದು. ಅವರ ನಂಬರ್ ನಾನು ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9902131996 ಈ ನಂಬರ್ನ ಸಂಪರ್ಕ ಮಾಡಿ ಅವರನ್ನ ಮಾತಾಡಿಸಿ ಈ ವಿಚಾರಗಳನ್ನ ತಾವು ತಿಳ್ಕೊಳ್ಬಹುದಾಗಿದೆ. ಒಳ್ಳೇದು ಗಿರೀಶ್ ಭದ್ರಗೌಡ ಅವರೇ, ತಾವು ಸಾಕಷ್ಟು ಮಾಹಿತಿಯನ್ನ ಇಲ್ಲಿ ತನಕ ನೀಡಿದ್ದೀರಿ, ಮತ್ತು ರೈತರಿಗೆ ಅನುಕೂಲ ಕೂಡ ಒದಗಿಸಿ ಕೊಡ್ತಾ ಇದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹೋಮಿಯೋಪತಿ ಕೃಷಿ ಪದ್ಧತಿಯಲ್ಲಿ ಕೃಷಿಗೆ ಯಾವ ರೀತಿಯ ಔಷಧಿಗಳನ್ನು ಬಳಸಬೇಕು ಈ ವಿಷಯ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಈಗ ದ್ಯಾವಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಸಂಗಡಿಗರಿಂದ ಒಂದು ಸಂಪ್ರದಾಯದ ಪದನ ಕೇಳೋಣಂತ. ವಸ್ತಾದವರು ಕಾಳಿ ಪಾವಡದವರು ಕಾಳಮ್ಮನ ಮನೆಯ ಶರಣರೇ ಜೋ ಕಾಳಮ್ಮನ ಮನೆಯ ಶರಣರೇ ಜೋ ಕಾಳಮ್ಮನ ಮನೆಯ ಶರಣರೇ ಜೋ ಕಾಳಮ್ಮನ ಮನೆಯ ಶರಣರೇ ಜೋ ಕಾಳು ಅಮ್ಮನ ಮನೆಯ ಶರಣರ ಶಿವಭಕ್ತರು ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ಹಳದಿ ವಸ್ತ್ರದವರು ಹಳದಿ ಪಾವಡದವರು ಹರಳಯ್ಯನ ಮನೆಯ ಶರಣರೇ ಜೋ ಹರಳಯ್ಯನ ಮನೆಯ ಶರಣರೇ ಜೋ ಹರಳಯ್ಯನ ಮನೆಯ ಶರಣರೇ ಜೋ ಹರಳಯ್ಯನ ಮನೆಯ ಶರಣರೇ ಜೋ ಹರಳುವಯ್ಯನ ಮನೆಯ ಶರಣರ ಶಿವಭಕ್ತರು ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ಹಳದಿ ವಸ್ತ್ರದವರು ಹರಳಿ ಪಾವಣದವರು ಹರಳಯ್ಯನ ಮನೆಯ ಶರಣರೇ ಜೋ ಹರಳಯ್ಯನ ಮನೆಯ ಶರಣರೇ ಜೋ ಹರಳಯ್ಯನ ಮನೆಯ ಶರಣರೇ ಜೋ ಹರಳಯ್ಯನ ಮನೆಯ ಶರಣರೇ ಜೋ ಹರಳಯ್ಯನ ಮನೆಯ ಶರಣರ ಶಿವಭಕ್ತರು ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ನೀವು ಬರಬೇಕರಿ ಬಾಲನ ಬಾಗಿನ ಕಾಜೋ ಎಲ್ಲ ಶರಣರು ನಿಲ್ಲದಲ್ಲಿ ನಿಂದರ ಬಾಲನ ಹೆಸರಾಯ ನೀಡಬೇಕ ಜೋ ಬಾಲನ ಹೆಸರಾಯ ನೀಡಬೇಕ ಜೋ ಬಾಲನ ಹೆಸರಾಯ ನೀಡಬೇಕ ಜೋ ಬಾಲನ ಹೆಸರ ನೀಡಬೇಕ ಜೋ ಕೇಳರವರ ಈಗಿ ಕೇಳರವರ ಮುತ್ಯಾಗ ಕೇಳರಿಯವರ ಬಂದು ಬಳಗೆಲ್ಲ ಜೋ ಕೇಳರಿಯವರ ಬಂದು ಬಳಗೆಲ್ಲ ಜೋ ಕೇಳರಿಯವರ ಬಂದು ಬಳಗೆಲ್ಲ ಜೋ ಕೇಳರಿ